ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಶ್ರೀರಂಗ ತುಲಾಭಾರ ಪ್ರಸಂಗದಿಂದ ಆಯ್ದ ಹಾಡುಗಳನ್ನ ಈಗ ಆಲಿಸಿ ನಡೆಸಿಕೊಡುತ್ತಾರೆ ಕಾವ್ಯಶ್ರೀ ಅಜೇರು ಮತ್ತು ಸಂಗಡಿಗರು. ಶ್ರೀ ಗುರುಗಣಾಧಿಪತಯೇ ನಮಃ. ಚಂದ್ರ ಗಂಗಾಧರ ಸಂಜಾತ ಗಣಪ ವರದೇಶ್ವರ ವಿಖ್ಯಾತ ಗಂಗಾಧರ ಸಂಜಾತ ವಿಘ್ನೇಶ್ವರ ವಿಖ್ಯಾತ ಬಾಲಯ ದುರಿತ ನಿವಾಲಯ ಮಧುಪುರ ಆಲಯ ಭಿತ್ತಿಯೊಳುದಿಸಿದ ಸೂರ್ಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳುದಿಸಿದ ಸೂರ್ಯ ಆಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳುದಿಸಿದ ಸೂರ್ಯ ಬಾಲ ಚಂದ್ರ ಗಂಗಾಧರ ಸಂಜಾತ ಲಂಬೋದರ ಗೌರಿ ಬಾಲ ವರದ ವಿಘ್ನೇಶ್ವರ ವಿಖ್ಯಾತ ಕ್ಷೀರವಾ ಜಾಲವೆಲ್ಲವ ತರಿತು ಬಾಲೆಯರ ಹದಿನಾರು ಸಸಿರಲಿ ಇಲೆಯೊಳಗೆ ಬರಿಸಿದೆ ಬಾಲೆಯರ ಹದಿನಾರು ಸಸಿರಲಿಲೆಯೊಳಗೆ ಕ್ಷೀರವಾರಿಧಿ ಶಯನ ನಾಟಕ ಸೂತ್ರ ದಯವಿರಿಸು ಭೂಭಾರ ಹನನಕ್ಕೆ ವಿಶ್ವದೊಳಗುದೆ ಸಿರ್ಪೆ ಸಿರಿಯರಸು ಭೂಭಾರ ಹನನಕ್ಕೆ ವಿಶ್ವದೊಳಗುದೆ ಸಿರ್ಪೆ ಸಿರಿಯರಸು ವಿಶ್ವರಂಗದಿ ರಾಮನಾಗುತ ವಿಶ್ವ ಸಕಲಕ್ಕೆ ತೋದೆ ಮಹಿಮೆಯ ವಿಶ್ವರೂಪನೆ ಕೃಷ್ಣನಾಗುತ ವಿಶ್ವಗಿದ ನಿನ್ನೇನ ವರ್ಣಿಪೇ ವಿಶ್ವರಂಗದಿ ರಾಮನಾಗುತ ವಿಶ್ವ ಸಕಲಕ್ಕೆ ತೋರ್ದೆ ಮಹಿಮೆಯ ವಿಶ್ವರೂಪನೆ ಕೃಷ್ಣನಾಗುತ ವಿಶ್ವಗಿದ ನಿನ್ನೇನ ವರ್ಣಿಪೇ ವಿಶ್ವನಾಟಕ ಸೂತ್ರ ದಯವಿರಿಸು ಭೂಭಾರ ಹನನಕ್ಕೆ ವಿಶ್ವ ತೊಳಗುನಿ ಸಿರ್ಪೆ ಸಿರಿಯರಸು ಸಕಲರ ನಿಲಯದೊಳಗಿ ಹಯಾದ ವಾದ್ಯನ ಕುಳಿತು ಮಲಗುತ ಪಾಡಿನಲ್ಲಿ ಯುವ ಜನ ಜನಯನ ಮೂರು ದಿನಗಳಾಯ್ತು ನಾರದ ವಾಸುದೇವ ಬಾರ ನಿಲ್ಲೆ ಕೇಳ್ಮೆ ಶಾರದ ನಾರದ ಪಾರವ

ಕೆಳಗ ಪಾಲೆ ರುಕ್ಮಿಣಿ ದೀಪ ಜಲವದ ಕರದಿ ತುಂಬಿಸಿ ಮೆರೆವ ತೆರದೊಳು ದೈವದೊಲುಮೆಯೂ ಹರಿವ ಜಲವದ ಕರದಿ ತುಂಬಿಸಿ ಮೆರೆವ ತೆರದೊಳು ದೈವದೊಲುಮೆಯೂ ಶರಣ ಯೋಗಿತದಂತೆ ಕಾಣುವೆ ನಿರತ ಜಗದೊಳಗೆ ದುರಿತ ಒದಗದ ತೆರದಿ ಪೊರೆವೆನು ದುರಿತ ಒದಗದ ತೆರದಿ ಪೊರೆವೆನು ಶರಣರೆಲ್ಲರ ಭೇದವಿಲ್ಲೆನೆ ಕರುಣ ಸಿಂಧುವಿನಂಗ್ರಿ ಗಾರತಿ ಬೆಳಗ್ಗೆ ನುತಿಸಿದರು ದುರಿತ ಒದಗದ ತೆರದಿ ಪೊರವೆನು ಚರಣರಿಲ್ಲರ ಭೇದವಿಲ್ಲನೆ ಕರುಣ ಸಿಂಧುವಿನಂಗ್ರಿ ಗಾರತಿ ಬೆಳಗ್ಗೆ ನುತಿಸಿದರು ಆರತಿ ಬೆಳಗ್ಗೆ ನುತಿಸಿದರು ಕರತಳು ಕಲಜು ಪಶ ಕುಶಧಾರಿಗೆ ಪರುಷದಿ ಭಕ್ತರ ಪೊರೆ ಸನ್ಮಾನಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀರಂಗ ತುಲಾಭಾರ ಪ್ರಸಂಗದ ಹಾಡುಗಳನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಕಾವ್ಯಶ್ರೀ ಅಜಿಯರು ಮತ್ತು ಸಂಗಡಿಗರು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಾವತಿ ಸೋಮಾಗೌಡ ಅವರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳನ್ನು ಆಲಿಸಿ. ಜನಪದ ಕುಂತಿದು ಗಾಂಧಾರಿದು. ಕುಂತಿಗೆ ಬಡವರ ಮನೆಗೆ ಮದುವೆ ಮಾಡಿಕೊಟ್ರು, ಗಾಂಧಾರಿ ಸಿರಿಮಂತ್ರ ಮನೆ ಗಂಡಗಾದ್ರು. ಲಕ್ಕ ಗಾಂಧಾರಿ ತಂಗಿಲೆ ಕುಂತ ಮಾನೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಕುಂತಿಲೆ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರೆ ಮಾಡೋವಾದೋ. ಅಕ್ಕ ಗಾಂಧಾರ್ಯ ಮನೆಯಲ್ಲಿ ಲಂಗ್ತಿ ಕೇಳೆ ಗಜಗರಿ ಕೋರಣವಾ ಮಾಡುವಾದೋ. ಗಜನೋಮಿ ಕಾರೆ ಮಾಡವಾದ ಕುಂತಿ ಕೇಳೆ ಲಕ್ಕನೊರು ಕರವಾ ಬರೋದಂದು. ಅದ ಜಗನಿ ಕಾರಣವೇ ಲಗತಿಳೆ ಕುಂತಿ ಕೇಳೆ ಲಕ್ಕ ಗಂಧರ್ಯ ಬರೋವಾದೋ ಲಕ್ಕ ನರು ಕರುವ ಬರುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಒಗೋವಾಡೋ ಅಕ್ಕ ನರು ಕರುವ ಬರುವದೆ ಕುಂತಿ ಕೇಳೆ ತೂ ಅತಿ ಚಾಲಿ ಬರುವಾಳೋ ಅಳತೋ ವಸ್ತು ಚಾಲಿ ಒಗದಾಳೆ ಕುಂತಿ ಚಿನ್ನ ಬಣ್ಣ ಎಲ್ಲ ತೊಳೋವಾಳೋ ತೂ ಅತು ಚಾಲಿ ಬರುವಾಳೆ ಕುಂತಿ ಕೇಳೆ ಚಿನ್ನ ಬಣ್ಣಲ ತೊಳವಾಡೋ ಚಿನ್ನ ಬಣ್ಣಲ ತೊಳವಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋದಾಡೋ ಚಿನ್ನ ಬಂಗಾರ ತೊಳವಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋವಾದೋ ಲಕ್ಕನರು ಕರುವ ಬರುದಂದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ರುಡೋವಾಳೋ ಅಕ್ಕನರು ಕರುವ ಬರುವದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ರುಡೋವಾಳೋ ಚಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿಯ ತುಂಬೆ ಚಿನ್ನ ಇಡೋವಾಳೋ ಚಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿ ನೋಡೆ ಚಿನ್ನ ಇಡೋವಾಳೋ ಕೆಮಿಯ ತುಂಬೆ ಚಿನ್ನ ಇಡವಾಳೆ ಕುಂತಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳೋ ಕೆಮಿ ನೋಡೆ ಚಿನ್ನ ಇಡವಾಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳೋ ಮುಡಿಯ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣ್ಣ ತುಂಬೆ ಗಂಧ ಇಡೋವಾಳೋ ಮುಡಿ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣಿ ತುಂಬೆ ಗಂಧ ಇಡೋವಾಳೋ ಲಣಿ ತುಂಬೆ ಗಂಧ ಇಡವಾಳೆ ಕುಂತಿ ಕೇಳೆ ಅಣ್ಣು ಕಾಯು ಎಲ್ಲ ತಡಿದಾಳೋ ಅಣಿ ನೋಡೆ ಗಂಧಲಿಡುವಳೆ ಕುಂತಿ ಕೇಳೆ ಲಣ್ಣು ಕಾಯಲ ತಡಿದಾಳೋ ಅಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಲೋತಾಳೋ ಅಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ಲೈತಾಳೋ ಮಾರಿಗ ನೋಡುತ್ತೆ ಲೈದಾಳೆ ಕುಂತಿ ಕೇಳೆ ಲಕ್ಕ ನೋರು ಕರುವ ಬರೋ ನಿಲ್ಲೋ ಮಾರಿಗ ನೋಡುತ್ತೆ ನಿಲ್ತಾಳೆ ಕುಂತಿ ಕೇಳೆ ಲಕ್ಕ ನೋರು ಕರುವ ಬರೋ ನಿಲ್ಲೋ ಲಕ್ಕನರು ಕರುವ ಬರೋ ನಿಲ್ಲ ಕುಂತಿ ಕೇಳೆ ಊರೋರೆ ಪರ್ಜೆ ನಡಾವಾರೋ ಅಕ್ಕನರು ಕರುವ ಬರ್ನಿಲ್ಲ ಕುಂತಿ ಕೇಳೆ ಊರೋರೆ ಕರುವ ಬರೋತಿದೋ ಊರೋರೆ ಪರ್ಜೆ ನಡವಾರೆ ಕುಂತಿ ಕೇಳೆ ಬಟ್ಟಾರೋಗೆ ಇನ್ನೇ ಬರೋವಾರೋ ಊರೋರೆ ಕರುವ ಬರುವರ ಕುಂತಿ ಕೇಳೆ ಬಟಾರ ಮುಲುರೇ ಬರೋವಾರೋ ಪಟ್ಟ ರೋಗಿನಿ ಬರವರೆ ಕುಂತಿ ಕೇಳೆ ಭಟ್ಟರ ಮಗ ಎದ್ದ ಬರೋವಾಳೋ ಭಟ್ಟರೇಲಿನಿ ಬರವರೆ ಕುಂತಿ ಕೇಳೆ ಭಟ್ಟರ ಮಗಲಿಂದ ಬರೋವಾಳೋ ಕೇಳಿರಿ ಕೇಳಿರಿ ಭಟ್ಟರ ನೇಮಿ ಕೇಳಿರೋ ನೇಮಾರು ಎಲ್ಲಿದೆ ಹೋಗೋ ಬರೋ ಕೇಳಿರಿ ಕೇಳಿರಿ ಭಟ್ಟರ ನೇಮಿ ಕೇಳಿರೋ ನೇಮಾರ ಎಲ್ಲಿದೆ ಹೋಗೋತಿರೋ ಕೇಳೇ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕ ಗಾಂಧಾರೆ ಮನೆಯಲೋ ಕೇಳೆ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕ ಗಾಂಧಾರ್ಯ ಮನೆಯಲೋ ಲಕ್ಕ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರಿ ಮಾಡೋವಾದೋ ಅಕ್ಕ ಗಾಂಧಾರ್ಯ ಮನೆಯಲ್ಲಿ ಕುಂತಿ ಕೇಳೆ ಗಜನೋಮಿ ಕಾರಣವೆ ಮಾಡದಲೆ ಗಜ ಗೌರಿ ಕರೆ ಮಾಡವರೆ ಕುಂತಿ ಕೇಳೆ ನಿನಗೊಂದರು ಮಾತ ಹೇಳೋ ನಿಲ್ಲೋ ಗಜ ಗೌರಿ ಕಾರಣಿ ಲಗ್ತದೆ ಕುಂತಿ ಕೇಳೆ ನಿನಗಾದ ನಡುವೆ ಹೇಳೋ ನಿಲ್ಲೋ ಹೊಟ್ಟಂಬೋ ಮಾತ ಕೇಳಲು ಕುಂತ ಮಾನೆ ಕಣಗಣಲ ಕಣ್ಣೀರ ಬಿಡೋವಾಳೋ ಅಂಬು ಮಾತ ಕೇಳಲೆ ಕುಂತ ಮಾನೆ ಕಣಗಣಲ ಕಣ್ಣೀರ ಬಿಡೋವಾಳೋ ಕಣಗಣಲ ಕಣ್ಣೀರ ಬಿಡವಾಳೆ ಕುಂತಿ ಕೇಳೆ ಲಿಂದೆ ತಿರುಗೆ ಮನೆಗೆ ಬರೋವಾಳೋ ಕಡಗಣರ ಕಣ್ಣೀರ ಬಿಡವಾಳೆ ಕುಂತಿ ಕೇಳೆ ಲಿಂದೆ ತಿರುಗೆ ಮನೆಗೆ ಬರೋವಾಳೋ ಲಿಂದೆ ತಿರುಗೆ ಮನೆಗೆ ಬರವಾಳೆ ಕುಂತಿ ಕೇಳೆ ಯೋಳು ಕೊನೆ ಕದವ ತಗಿದಾಳೋ ಹಿಂದೆ ತಿರುಗೆ ಮನೆಗೆ ಬರವಾಳೆ ಕುಂತಿ ಕೇಳೆ ಯೋಳು ಬಾಗಿಲು ಕದವ ತಗಿದಾಳೋ ಯೋಳು ಕೊನೆ ಕದವ ತಗದಾಳೆ ಕುಂತಿ ಕೇಳೆ ಯೋಳು ಕೊನೆ ಒಳಗೆ ಬರೋವಾಳೋ ಯೋಳು ಬಾಗಿಲು ಕದವ ತಗದಾಳೆ ಕುಂತಿ ಕೇಳೆ ಯೋಳು ಕೊನೆ ಒಳಗ ಬರೋದಾಳೋ ಯೋಳು ಕೊನೆ ಒಳಗೆ ಬರುವಾಳೆ ಕುಂತಿ ಕೇಳೆ ಮುಚ್ಚೊರದೆ ತಾನೇ ಮನೋಗ್ಯಾಳೋ ಯೋಳು ಬಾಗಿಲು ಕದವ ತಗದಾಳೆ ಕುಂತಿ ಕೇಳೆ ಮುಚ್ಚೊರದೆ ತಾನೇ ಮನೋಗ್ಯಾಳೋ ಮುಚ್ಚೊರದೆ ತಾನೆ ಮನೆಗಳೆ ಕುಂತಿ ಅಮ್ಮನೇ ದಂಡೆ ಗೊರ ಪಾಂಡೋ ಬರೋವಾರೋ ಚರದೆ ತಾನೆ ಮನಗಳೆ ಕುಂತಿ